ಹೇಗಿದ್ದಾರೆ ನಿಮ್ಮತ್ತೆ? ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದಾರೆ ಕಣೆ, ಡಾಕ್ಟರ್ ದೇವರ್ ಹಾಗ್ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್ ಯಾಕೆ ಹೇಳ್ದೆ, ನಮ್ಮತ್ತೆನ ಚೆಕಪ್ ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ABARK ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡು, BPL APL ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ರಿ ನಿನ್ನೆ ವಾಕಿಂಗ್ ಬರಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ. ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ. BP ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. BP ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೋಗಿಸರದ ನಿವೃತ್ತ ಶಿಕ್ಷಕರಾದ KR ಕೃಷ್ಣಮೂರ್ತಿ ಹಾಗೂ JK ಸೂರ್ಯನಾರಾಯಣ ಅವರೊಂದಿಗೆ ಅವರ ಕೃಷಿ ಅನುಭವ ಕುರಿತು ಸಂದರ್ಶನವನ್ನು ಕೇಳೋಣ, ಬನ್ನಿ. ನಮಸ್ಕಾರ ಕೃಷ್ಣಮೂರ್ತಿಗಳೇ. ನಮಸ್ಕಾರ. ತಾವು ನಿವೃತ್ತ ಶಿಕ್ಷಕರು, ಜೊತೆಗೆ ಅಲ್ಪ ಸ್ವಲ್ಪ ಕೃಷಿನೂ ಮಾಡಿಕೊಂಡು ಬಂದಿದ್ದೀರಿ. ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ ಶಿಕ್ಷಕರಾಗಿ? 33 ವರ್ಷ. 33 ವರ್ಷ. ಯಾವ್ಯಾವ ಶಾಲೆಗಳಲ್ಲಿ ತಾವು ವೃತ್ತಿಯನ್ನು ಮಾಡ್ತಾ ಇದ್ರಿ, ಸೇವೆಯನ್ನು ಕೊಟ್ರಿ? ನಾನು ಮೊದಲು ಸೂರ್ಯ ದೇವಸ್ಥಾನ ಅಂತ ಅಲ್ಲಿ ಕೆಲಸ ಸಿಕ್ತು. ಆಮೇಲೆ ಅಲ್ಲಿ ಕೊಪ್ಪ ತಾಲೂಕನೇ, ಮತ್ತೆ ಆಮೇಲೆ ಬಾಳ್ಗಡೆಯಲ್ಲಿ ನಂತರ ಕೆಲಸ ಮಾಡಿದೆ. ಆಮೇಲೆ ಅಲ್ಲಿಂದ ಉಳಿದ ವರ್ಷಗಳೆಲ್ಲ ಬಪ್ಪುಂಜಿ. ಮಧ್ಯೆ ಆರೋಗ್ಯ ಕೆಟ್ಟದ್ರಿಂದ ಒಂದು 6 ತಿಂಗಳು ಏನ ಅಂಧಗಾರಲ್ಲಿ ಇದ್ದ, ಡಿಪ್ರೆಷನ್ ಮೇಲೆ ಅಷ್ಟೇ. ಅಲ್ಲಿಗೆ ಸರ್ವಿಸ್ ಎಲ್ಲ ಮುಗೀತು. ನೀವು ಎಷ್ಟು ಓದಿದ್ದು? ನಾನು ಶಿಕ್ಷಕ ಆಗುವಾಗ SSLC. ಆಮೇಲೆ ಮೊದಲು ಹಿಂದಿ ಅಭ್ಯಾಸ ಮಾಡಕ್ ಪ್ರಾರಂಭ ಮಾಡಿದೆ. ಅದರ ರಾಷ್ಟ್ರಭಾಷಾ ಪ್ರವೀಣ ಆಯ್ತು. ಆಮೇಲೆ ಅಲ್ಲಿಂದ ಮುಂದೆ ಡಿಗ್ರಿ ಮಾಡಿದೆ, ಮೈಸೂರು ಕರೆಸ್ಪಾಂಡೆನ್ಸ್ ಕೋರ್ಸ್ ಅಲ್ಲಿ BA ಮಾಡಿದೆ. ಯಾಕೆ ಸುಮ್ನೆ SSLC ಸಾಕಾಗಿತ್ತಲ್ವಾ, ಕೆಲಸ ಸಿಕ್ಮೇಲೆ ಮತ್ತೆ ಯಾಕೆ ಮುಂದುವರಿಸಿದ್ರೆ? ಆಗ ನಮ್ಗೆ ಒಳ್ಳೆ ಸ್ನೇಹಿತರಿದ್ರು ಸರ್, ಅವರೆಲ್ಲ ಓದೋಣ ಓದೋಣ ಅಂತ. ನಮಗೆ ಶಿಕ್ಷಕ ಆಗಿ ಮತ್ತೆ ಓದ್ಲಿಕ್ಕೂ ಹೀಗೆ ಇದು ಕರೆಸ್ಪಾಂಡೆನ್ಸ್ ಕೋರ್ಸ್ ಅನುಕೂಲ ಆಯ್ತು. ಅನುಕೂಲ ಆಯ್ತು. ಈಗ ನೀವು ಶಿಕ್ಷಕ ವೃತ್ತಿಗೆ ಸೇರಿದ್ರಲ್ಲ, ಅವಾಗೇನು ಅಪ್ಲಿಕೇಶನ್ ಹಾಕೊಂಡು ನಿಮ್ಗೆ ಇಂಟರ್ವ್ಯೂ ಮಾಡಿ ಆ ತರದೆಲ್ಲ ಪದ್ಧತಿಗಳಿತ್ತ? ಹಾ, ಅಪ್ಲಿಕೇಶನ್ ಹಾಕ್ಬೇಕಿತ್ತು. ಅವಾಗ PSC ಅಂತ ಇತ್ತು, ಪಬ್ಲಿಕ್ ಸರ್ವಿಸ್ ಕಮಿಷನ್. ಅದ್ರ ಮೂಲಕ ಇರಬೇಕು, ಅಥವಾ DLRC ನಮಗೆ. ಅದರಲ್ಲಿ ನನಗೆ ಅವಾಗ ಅಷ್ಟು ಆರೋಗ್ಯ ಇರಲಿಲ್ಲ, ನನಗೆ ಸುಮಾರು 20-22 ವಯಸ್ಸಲ್ಲಿ. ಆಮೇಲೆ ನಮಗೊಬ್ಬರು ಮಾಸ್ಟರ್, ಅವರು ನನಗೆ ಒಂದು ಸಲಹೆ ಕೊಟ್ಟರು, ನೀವು ಹೇಗೂ SSLC ಆಗಿದ್ದಲ್ಲ, ನೀವು ಮಾಸ್ಟರ್ ಕೆಲಸಕ್ಕೆ ಕರೆದಿದ್ದಾರೆ, ಸುಮಾರು 60,000 ಜನ ಕರೆದಿದ್ರು. ನೀವು ಆವಾಗ ಈ ಕಂಪಲ್ಸರಿ ಎಜುಕೇಷನ್ ಇಂಪ್ಲಿಮೆಂಟ್ ಆದಾಗ ಆವಾಗ ಆ ಮಾಸ್ಟರ್ ಹೇಳಿದ್ಮೇಲೆ ನಮ್ಮ ತಾಯಿನೂ ಹೇಳಿದರು ಹಾಕು ಅಂತ. ನನಗೆ ಆವಾಗ ಟ್ರೈನಿಂಗ್ ಇಲ್ಲ ಏನಿಲ್ಲ, ಅಪ್ಲಿಕೇಶನ್ ಹಾಕಿದೆ. ಹಾಕಿ ಆಮೇಲೆ ಕೆಲಸಕ್ಕೂ ಬಂತು. ಆಮೇಲೆ ಮೊದಲು ಇದು ಶಿವಮೊಗ್ಗ ಜಿಲ್ಲೆ ಅಲ್ಲಿ ಕೆಲಸ ಸಿಕ್ತು. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ದಿವಸ ಇದ್ದೆ, ಒಂದು ತಿಂಗಳೇನ. ಇಲ್ಲಿ ಬಂತು ಆಮೇಲೆ ಸೂರ್ಯ ದೇವಸ್ಥಾನ ಬಂತು ಚಿಕ್ಕಮಗಳೂರು ಜಿಲ್ಲೆ. ಆವಾಗ ನಮ್ಮ 3-4 ಜಿಲ್ಲೆ ಹಾಕಿದ್ದೆ, ಇದೆರಡು ಬಂತು. ಆಮೇಲೆ ನಮ್ಮ ತಂದೆ ಹೇಳಿದರು ಇಲ್ಲೇ ಇದ್ಬಿಡು ಅಂತ. ಅವ ನಮ್ಮ ತಾಯಿ ಬೇರೆ ತೀರ್ಕೊಂಡಿದ್ರು, ನಮ್ಮ ತಂದೆಗೂ ನಮ್ಮೆಲ್ಲ ಮನೆ ಬಿಟ್ಟು ಹೋಗೋದು ಬೇಜಾರಿತ್ತು. ಹಾಗಾಗಿ ಇಲ್ಲೇ ಮತ್ತೆ ಇಲ್ಲೇ ಕಂಟಿನ್ಯೂ ಆದೆ. ಈಗ ಶಿಕ್ಷಕ ವೃತ್ತಿಗೆನೆ ಒಂದು ಸಪರೇಟ್ ಒಂದು ತರಬೇತಿ ಇದೆ. ಹೌದು. ಅದಾಗಿರ್ಲಿಲ್ಲ ನಿಮ್ಗಲ್ವಾ? ಆಮೇಲೆ ಕೊಟ್ರ ಹೇಗೆ? ಆಮೇಲೆ ಒಂದು 4 ವರ್ಷ ಮೇಲೆ ತರಬೇತಿ ಕರೆದ್ರು ಚಿಕ್ಕಮಗಳಲ್ಲಿ, ಒಂದು 2 ವರ್ಷ ಅದು. ಆಮೇಲೆ ತರಬೇತಿ. ಈಗ ನಿಮ್ಮ ಮನೆಗೂ ಶಾಲೆಗೂ ಎಷ್ಟು ದೂರ ಆಗ್ತಿತ್ತು ಸುಮಾರು? ಅದು ಇಲ್ಲಿಂದ ಸೂರ್ಯ ದೇವಸ್ಥಾನ ಮೊದಲು ಒಂದು 5-10 ಕಿಲೋಮೀಟರ್ ಆಗ್ತಿತ್ತು. ಸೈಕಲ್ ಹೋಗಿ ಬರ್ತಾ ಇದ್ದೆ ನಾನು. 10 ಕಿಲೋಮೀಟರ್ ಹೋಗೋದು, 10 ಕಿಲೋಮೀಟರ್ ಬರೋದು. ನಮ್ಮ ಸ್ನೇಹಿತರು ಇದ್ರು 2-3 ಜನ, ಎಲ್ಲ ಸೈಕಲ್ನೇ ತಗೊಂಡು ಹೋಗ್ತಾ ಇದ್ವಿ, ಸಂತೋಷವಾಗಿ ಹೋಗಿ ಬರ್ತಾ ಇದ್ವಿ. ಶಕ್ತಿ ನಿಂತಾಗ ಅಲ್ಲ ಸರಿ, ಮಳೆ ಇಲ್ಲದೆ ಇದ್ರೆ ತುಂಬಾ ಚೆನ್ನಾಗೇ ಇರುತ್ತೆ ಹವಾಮಾನ, ಹೋಗ್ಬಿಡ್ಬೋದು. ಮಳೆಗಾಲದಲ್ಲೆಲ್ಲ ಹೇಗೆ ಹೋಗ್ತಿದ್ರಿ ನೀವು? ಪ್ರೀತ ಮಳೆ ಇಲ್ಲ, ಮಳೆ ಇದ್ರೂ ನಾವು ಏನ್ ಮಾಡ್ತಾ ಇದ್ದೀವಿ, ನಮಗೆ ಅವಾಗ ಬಹುಶಃ ಶಾಲೆಗೆ ಅನುಕೂಲ ಸಮಯ ಬಸ್ ಇತ್ತಲ್ಲ, ನನಗೆ ಏನು ಹೇಳಲಿಕ್ಕೆ ಜ್ಞಾಪ ಇಲ್ಲ. ನಾವು ಮೂರು ದಿನ ಮಾಡಿ ಟೀಮ್ ಇದ್ವಿ, ರೈನ್ ಕೋಟ್ ಹಾಕೊಂಡು ತಲೆಗೆ ಒಂದು ಟೋಪಿ ಹಾಕೊಂಡು ಹೋಗ್ಬಿಡ್ತೀವಿ ಮೂರು ದಿನವೇ. ಅದೇ ಒಂದು ಖುಷಿ, ಅದೇ ಒಂದು ಖುಷಿ. ಹೌದು, ನಿಜವಾಗ ಅದೊಂದು ತುಂಬಾ ಖುಷಿ. ಆ ನೀರು ಅದೆಲ್ಲ ನೋಡ್ಕೊಂಬರೋದು, ಮಾತಾಡ್ತಾ ಬರೋದು ಚೆನ್ನಾಗಿತ್ತು. ಹೋಗುವಾಗ ಸ್ವಲ್ಪ ಹೋಗ್ಬಿಡ್ತಿದ್ವಿ, ಬರುವಾಗ ಅಲ್ಲಿ ಅಂಬಡಿ ಘಾಟ್ ಅಪ್ ಅಂತ ಇದೆ, ಒಂದ್ ಎರಡು ಕಿಲೋಮೀಟರ್ ನೂಕೊಂಡು ಹೋಗ್ಬೇಕು. ಅವಾಗೆಲ್ಲ ನೂಗ್ತಿದ್ವೇ ಇಲ್ವೋ, ನಮ್ಗೊಂದು ಉಮೇದ. ಅದ್ರ ಜೊತೆ ಜೊತೆಗೇನೆ ಕೃಷಿನೂ ಮಾಡ್ಕೊಂಡು ಬಂದ್ರೆ ಅಲ್ವಾ ನಿಮ್ಮ? ಇಲ್ಲ, ಅವಾಗ ಏನಾಗಿತ್ತು ಅಂದ್ರೆ ನಮ್ಮ ಅಣ್ಣ ಎಲ್ಲ ಜಾಯಿಂಟ್ ಫ್ಯಾಮಿಲಿ. ಆಗ ನಮ್ಮಣ್ಣ ಕೃಷಿ ಕೃಷಿ ಕಡೆ ಎಲ್ಲ ಅವ್ರು ನೋಡ್ಕೊಳ್ತಾ ಇದ್ದವು, ಮಕ್ಕಳೆಲ್ಲ ಸಣ್ಣ, ನನಗೆ ನಾವು ಜವಾಬ್ದಾರಿ ಇರಲಿಲ್ಲ. ಅಷ್ಟೇ, ಶಿಕ್ಷಕ ವೃತ್ತಿನೇ ನಾವು ಮಾಡ್ಕೊಂಡಿದ್ದೆ. ಅವ್ರು ನಮ್ಮಣ್ಣ ಎಲ್ಲ ನೋಡ್ತಿದ್ರು ಅಲ್ಲ, ಮನೇಲಿ ಇದ್ದಾಗ ಹೇಗುವೆ ಎಲ್ಲರೂ ಸೇರಿ ಏನಾದ್ರು ಮಾಡಲೇಬೇಕಿತ್ತು. ಗದ್ದೆ ನೆಟ್ಟಿ ಆಮೇಲೆ ಔಷಧಿ ಹಾಕೋದು, ಗ್ಯಾಸ್ ಅದೇ ಇದ್ರೆ ಅದೆಲ್ಲ ಮಾಡಬೇಕಿತ್ತು, ಮಾಡ್ತಿದ್ವಿ ಸಾಧಾರಣ. ಆನಂತರ ತಂದೆಯವ್ರ ಕಾಲ ಆದ ನಂತರದಲ್ಲೇ ನೀವು ವಿಭಾಗ ಮಾಡ್ಕೊಂಡ್ರ? ತಂದೆಯವ್ರು ಇದ್ದಾಗಲೇ ಎಲ್ಲ ಮಾಡಿ ಇಟ್ಟಿದ್ರು. ಆಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು ಸುಮಾರು ನನ್ನ ಸರ್ವಿಸ್ ಮುಗಿಯೋ ಹೊತ್ತಿ ಅಂತ ಕಾಣುತ್ತೆ. ಆಮೇಲೆ ಇವನು ಮಗ ದೊಡ್ಡದ, ಆಮೇಲೆ ಇವನು ಪಿ ಯು ಸಿ ಆಯ್ತು ಇವನಿಗೆ, ಆಮೇಲೆ ಇವನು ಮನೆ ಕಡೆ ಜಮೀನು ನೋಡ್ಕೊಂಡ. ಸರಿ, ಅಂತ ಒಂದು ಮಳೆಗಾಲದಲ್ಲಿ ನಿಮ್ಮ ತೋಟದ ಕೆಲಸಗಳನ್ನೆಲ್ಲ ಹೇಗೆ ಮಾಡಿಸ್ತಾ ಇದ್ರು ನಿಮ್ಮಣ್ಣ, ಏನಾದ್ರು ನೆನಪಿದೆಯಾ? ತೋಟದ ಕೆಲಸ ಯಥಾ ಪ್ರಕಾರ, ಅವಾಗ ಕಂಬಳಿ ಅಂತ ಇತ್ತು, ಅದು ಹಾಕೊಂಡು ಹೋಗ್ತಾ ಇದ್ರೆ ಅಲ್ಲ, ಕಂಬಳಿ ಹಾಕೊಂಡು ಅದು ಒಂದು ಅದಕ್ಕೆ ಹೊಂದ್ಕೊಂಡಿದ್ರಪ್ಪ. ನಮಗೇನದು ಕಷ್ಟ ಅಂತಾನೆ ಕಂಡಿದ್ದಿಲ್ಲ. ಅಲ್ಲ, ಕೊಳೆ ರೋಗಗಳೆಲ್ಲ ಬರ್ತಾ ಇತ್ತು, ಹಿಂದೂ ಕೊಳೆ ರೋಗ ಬರ್ತಿತ್ತು, ಎರಡು ಸರಿ ಮೂರು ಸರಿ ಸ್ಪ್ರೇ ಮಾಡಬೇಕು, ಅಲ್ಲೆಲ್ಲ ಮಾಡ್ತಾ ಇತ್ತು. ಇದನ್ನೆಲ್ಲ ತೋಟ ಎಲ್ಲ ನೋಡ್ಕೊಂಡು 45 ದಿವಸಕ್ಕೊಂದ್ಸರಿ ಸ್ಪ್ರೇ ಮಾಡಿದೆ, ಎಲ್ಲ ಆಗ್ಲೂ ಇತ್ತು, ಈಗಲೂ ಅದೇ ರೀತಿ ಇದೆ. ಅವಾಗೇನು ಅಂದರೆ ಈ ಇದು ಗ್ಯಾಸ್ ಹಾಕಿ ಈ ತಾಮ್ರದ ಮಿಷನ್ ಅದನ್ನು ಕಟ್ಟಿ ಮೇಲೆ ಹಗ್ಗದಲ್ಲಿ ಎಳಿಬೇಕಿತ್ತು. ಅವನು ಅದು ಅಂತ ಫಸ್ಟ್ ಅದು ಅದನ್ನು ಅದರಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಅದರ ಒಂದು ಚೆನ್ನಾಗಿ ಗ್ಯಾಸ್ ಇದ್ರೆ, ವಾಷರ್ ಚೆನ್ನಾಗಿದ್ರೆ ಒಂದು 75 ಗ್ಯಾಸ್ ಹಾಕಿ ಸಾಕಿತ್ತು, ಕಟ್ಟಿ ಕಳಿಸಿದ್ದು. ಅವನು ಅಲ್ಲಿ ಅದನ್ನ ಒಂದು ಕೊಕ್ಕೆಗೆ ಹಾಕೊಂಡು ಎಲ್ಲ ಕಡೆ ಸ್ಪ್ರೇ ಮಾಡ್ತಿದ್ದ ಹಗ್ಗದಲ್ಲಿ ಎತ್ಕೊಂಡು. ಮತ್ತೆ ಅದರಲ್ಲಿ ಪ್ರೆಷರ್ ಒತ್ತಡ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಮತ್ತೆ ಪುನಃ ಇಳಿಸಬೇಕಾಗಿತ್ತು. ಇಲ್ಲ, ನಾನ್ ಇಳಿಸಲಿಲ್ಲ. ಅವಾಗ ಎಂತ ಜನಗಳಿದ್ರು ಅಂದ್ರೆ ನನಗೆ ಗೊತ್ತಿರೋ ಹಾಗೆ ಲಕ್ಷ್ಮಣ ಅಂತ ಒಬ್ಬ ಇದ್ದ, ಅವನು ಅಲ್ಲೇನೆ ಕೂತ್ಕೊಂಡು ಈಗ ಗ್ಯಾಸ್ ಹಾಕಿ ಸರಿ ಮಾಡ್ಕೊಂಡು ಹಾಕ್ತಿದ್ದ. ಅಂತ ಜನಗಳಿದ್ರು ಸರ್ ಅವಾಗ. ಆಗಿನ ಕತ್ತೆನೆ ಬೇರೆ, ಬಂದು ಜಮೀನಲ್ಲಿ 40 ದಿವಸಕ್ಕೆಲ್ಲ ಬಂದು ತೋಟ ತೆಗೆ ನೋಡಿ ಅನುಮಾನ ಇದೆ, ಶುರುವಾಣ ಔಷಧ ಆಗಕ್ಕೆ ಅಂತ ಹೇಳ್ತಿದ್ದ. ಅಂತ ಜನಗಳಿದ್ರ ಎಲ್ಲರೂ ಅಷ್ಟೇ, ಈ ಕೂಲಿ ಕೆಲಸದವರು ಅಷ್ಟೇ. ಆಗ ಬೆಳಿಗ್ಗೆ ಎದ್ದು ಬರ್ತಿದ್ರು, 6-6:30 ಬರ್ತಿದ್ರು, ಎತ್ತುಗಳಿಗೆಲ್ಲ ಮೈ ಉಜ್ಜಿ ಹುರುಳಿ ಕೊಟ್ಟು, ಗಾಡಿ ಇತ್ತು ಅವಾಗ, ಅದಕ್ಕೆಲ್ಲ ತಿಂಡಿ ಕೊಟ್ಟು ಎಲ್ಲ ಮಾಡಿ ಆಮೇಲೆ ಅವರು ತಿಂಡಿ ಕೊಟ್ಟರೆ ತಿಂದು 7:00-7:30 ಕೆಲಸಕ್ಕೆ ಹೊರಟು ಹೋಗ್ತಿದ್ರು. ಆವಾಗ ಹಾಗೆ ಎಲ್ಲ ಅವರು ತುಂಬ ಶ್ರದ್ಧೆಯಿಂದ ನೋಡ್ತಾ ಇದ್ರು. ಗಾಡಿ ಎಣ್ಣೆ ಕೀಲಿಗೆಲ್ಲ ಎಣ್ಣೆ ಹಾಕೋದು, ಆ ನೊಗ ಎಲ್ಲ ಗಟ್ಟಿ ಕಟ್ಟೋದು, ಅದೆಲ್ಲ ಅವರೇ ಬಿರು ಹಾಕೋದು ಅಂತಿತ್ತು ಗಾಡಿಗೆ, ಅದನ್ನೆಲ್ಲ ಅವರೇ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು. ನಾವೇನು ನೋಡ್ಲಿಕ್ಕೆ ಹೋಗ್ಬೇಕಾದ್ದೇ ಇರಲಿಲ್ಲ. ಜಾನುವಾರು ಎಷ್ಟಿತ್ತು? ಜಾನುವಾರು ತುಂಬಾ ಇತ್ತು ಸರ್, ಅವಾಗ ಒಂದು 20-30 ಇತ್ತೇನೋ 20 ರಷ್ಟಿತ್ತಂತು ಕರುಗಳು ಎಲ್ಲ ಸೇರಿ. ಹಾಲು ಮನೆಗೆ ಆಗೋಷ್ಟು ಸಾಕಾಗ್ತಿತ್ತ? ಹಾ, ಸಾಕಾಗ್ತಿತ್ತು. ಸಾಮಾನ್ಯ ಒಂದು ಕರು ಹಾಕಿ ಮುಗಿಯೋ ಹತ್ತಿ ಮತ್ತೊಂದು ಕರು ಹಾಕ್ತಿತ್ತು, ಹೀಗಾಗಿ ಹಾಲಿನ ಸಮಸ್ಯೆ. ಹೊರಗಡೆಯಿಂದ ಪ್ಯಾಕೆಟ್ ಹಾಲು ನಾವು ಆಮೇಲೆ ನೋಡಿದ್ದು ಎಷ್ಟೋ ವರ್ಷಗಳ ಮೇಲೆ. ಮತ್ತೆ ಸಗಣಿ ಗೊಬ್ಬರ ಸಾಕಾಗ್ತಿತ್ತ? ಹಾ, ಸಗಣಿ ಗೊಬ್ಬರ ಸಾಕಾಗ್ತಿತ್ತು. ಆಮೇಲೆ ಸೊಪ್ಪು ಅವ ಚೆನ್ನಾಗಿ ಹಾಕ್ತಿದ್ದೇವೆ ಸರ್, ಎಲ್ಲ ತೋಟಕ್ಕೆ ಸೊಪ್ಪು ಹಾಕಿ. ಆಮೇಲೆ ನಮ್ಮ ತಂದೆ ಕಾಲದಲ್ಲೆಲ್ಲ ಹಾಗೆನೇನೆ. ಆಮೇಲೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಹೀಗಿದ್ದು ಶುರುವಾಯ್ತು, ಅದು ನಾವು ಹಾಕ್ತಾ ಇದ್ವಿ. ಅಲ್ಲ, ಈಗ ಕೊಪ್ಪ ಭಾಗದಲ್ಲಿ ಕಾಣುವಂತಹ ಕೆಲವೊಂದು ರೋಗಗಳಿವೆಯಲ್ಲ, ಇವು ಅವಾಗ್ಲೂ ಇತ್ತ? ಇಲ್ಲ, ನಮಗೆ ಗೊತ್ತಾದಂಗೆ 50 ವರ್ಷ ಹಿಂದೆ ಮದುವೆ ನಾವು ಮೇಗೂರಲ್ಲಿ ಅಲ್ಲಿ ಪ್ರಾರಂಭ ಆಯ್ತು ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ತೆಂಗಿನ ಮನೆ ಕರಿಮನೆ ಅಲ್ಲಿ ಪ್ರಾರಂಭ ಆಯ್ತು ಅಂತ. ಆಮೇಲೆ ಅವಾಗೆಲ್ಲ ಇದು ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಿದ್ರು. ನಾವು ಅಲ್ಲಿ ಹೋಗಿ ನೋಡ್ತಾ ಇದ್ವಿ, ಅದ್ರದ್ದು ಯಾವುದೂ ಅನುಕೂಲ ಆಗಲಿಲ್ಲ ಅವರಿಗೆ. ಆಮೇಲೆ ನಮ್ಮಲ್ಲೂ ಬಂತು, ನಮ್ಮಲ್ಲಿ ಸುಮಾರಿಗೊಂದು 40 ವರ್ಷ ಆಯ್ತು ಬಂದು. ಈಗ ನಿಮ್ಮ ತೋಟದಲ್ಲಿ ಎಷ್ಟು ಮರಗಳು ಹೋಗಿದೆ? ತೋಟಗಳಿಗೆ ಎಷ್ಟು ಹೋಗಿ ಏನಕ್ಕಿಂತ ಎಷ್ಟು ಉಳಿದಿದೆ ಅನ್ನೋದು. ಯಾಕೆಂದ್ರೆ ನಾವು ಒಂದಷ್ಟು ವರ್ಷ ಏನಾಯ್ತು ಸರ್ ಅಂದ್ರೆ, ನಾವು ಯಾರು ಹಳದಿ ಎಲೆ ರೋಗದಲ್ಲಿದ್ವ, ಮತ್ತೆ ಅದಕ್ಕೆ ಅದನ್ನೇನು ಮಾಡೋದು ಬೇಡ, ಸಸಿ ಗಿಸಿ ಹಾಕೋದು ಬೇಡ, ಇಷ್ಟೇನೆ ಅಂತ ಹೇಳಿ ಕಾಫಿ ಹಾಕಿದ್ರು ಕೆಲವರು. ಮತ್ತೆ ಕೆಲವರು ಅದಕ್ಕೆಂತ ಬೇಸಾಯ ಮಾಡಿದ್ರೆ ಮತ್ತೆ ಜಾಸ್ತಿ ಆಗುತ್ತೆ ಅಂತೇಳಿ ಎಲ್ಲ ಪ್ರಯೋಗ ಮಾಡಿ ಅದು ಬಿಟ್ಟಾಯ್ತು. ಆಮೇಲೆ ಮತ್ತೆ ಈ ನನ್ನ ಮಗ ಅವನ ಒಂದು ಎಲ್ಲ ಬೇಕಾದಷ್ಟು ಪ್ರಯೋಗ ಮಾಡಿ ಆಯ್ತಾ ಇದೆಲ್ಲ ಮಾಡಿ ಏನೇನು ಅದನ್ನ ಅವನು ಕೇಳಿ ಹೇಳ್ತಾನೆ. ಈಗ ಮಗನಿಗೆ ವಯಸ್ಸು ಕೊಟ್ಬಿಟ್ಟಿದ್ರೆ ತೋಟ ಇಲ್ಲವಾ? ಈಗ ನಂದು ಎಂತ ಇಲ್ಲ ಸರ್, ನಾನು ಸುಮ್ಮನೆ ಪೂಜೆ ಮಾಡುದು, ಊಟ ಮಾಡುದು, ಮನೇಲಿ ಇರೋದಷ್ಟೇ. 70-80 ವರ್ಷ ಇನ್ನೆಂತ ಮಾಡುದು. ಆರೋಗ್ಯವಾಗಿದ್ದೀರಿ? ಆರೋಗ್ಯ ಇದ್ದೇನೆ ಸರ್, ಸ್ವಲ್ಪ ಏನೋ ಚಿಕ್ಕ ಪುಟ್ಟದ ಮನುಷ್ಯ ಅಂದ್ರೆ ಇರದೆ, ಆರೋಗ್ಯವಾಗಿದ್ದೇನೆ. ಹೀಗೆ ಪುಸ್ತಕಗಳನ್ನು ಓದ್ತಾ ಇರ್ತೇನೆ. ಮತ್ತೆ ಒಂದು ಹೇಳಬೇಕು ನಾನು, ಎಲ್ಲರೂ ಒಂದು ಟೀಮ್ ಹೇಗಾಯ್ತು ಅಂದ್ರೆ, ಹಳದಿ ಎಲೆ ರೋಗ ಬಂದು, ಹಳದಿ ಎಲೆ ರೋಗ ಅಷ್ಟೇ ಅಲ್ಲ, ಹಳದಿ ಎಲೆ ರೋಗ, ತೊಂಡೆ ರೋಗ, ಆಮೇಲೆ ಬೇರು ಹುಳ, ಆಮೇಲೆ ಇದು ಸುಳಿ ಕೊಳೆ ರೋಗ ಎಲ್ಲ ಇತ್ತು. ಆವಾಗ ಎಲ್ಲರೂ ಒಂದೇ ತೀರ್ಮಾನಕ್ಕೆ ಬಂದಿದ್ರೆ, ಇದನ್ನ ಹಾಕಿರಿ ಮತ್ತೆ ಬೆಳೆ ಸುಮ್ಮನೆ ಬರಲ್ಲ ಅಂಥೇಳಿ ಅದನ್ನು ಬಿಟ್ಬಿಟ್ಟು ಕಾಫಿ ಇಫಿ ಮೆಣಸು ಮೆಣಸು ಹಾಕಿರಿ ಅಂದ್ರೆ ಕಾಫಿ ಕಡೆ ಹೆಚ್ಚು ಇದಾಯ್ತು ಅಷ್ಟೇ. ಆಮೇಲೆ ಈ ಇತ್ತೀಚೆಗೆ ಮತ್ತೆ ಅದನ್ನು ಅಭಿವೃದ್ಧಿ ಮಾಡಿದ ಬಗ್ಗೆ ಅವನು ಹೇಳ್ತೇನೆ ಮಗ. ಆಯ್ತು, ನಿಮ್ಮ ಮಗನ್ನ ಮಾತಾಡ್ಸೋಣಂತೆ, ಅವರ ಕೃಷಿ ಅನುಭವಗಳನ್ನು ಕೇಳೋಣ. ನಮಸ್ಕಾರ ಸುರ್ನಾಡ ಅವರೇ. ನಮಸ್ತೆ. ಈಗ ಅಡಿಕೆ ಹಳೆ ಮರಗಳೆಲ್ಲ ಹೋಗ್ಬಿಡ್ತು ಅಂತ ನಿಮ್ಮ ತಂದೆಯವರು ಹೇಳ್ತಾ ಇದ್ರು, ಏನು ಇಲ್ಲ ಅಡಿಕೆ ಮರಗಳು ಅಂತ. ಈಗ ಯಾವ ರೀತಿ ಅಭಿವೃದ್ಧಿ ಪಡಿಸ್ತಾ ಇದ್ರಿ ಮತ್ತೆ ಈಗ ತೋಟವನ್ನ? 2005 ಸುಭಾಷ್ ಪಾಳೇಕರ್ ಅವರು ಒಂದು ಕಾರ್ಯಕ್ರಮ ಅಟೆಂಡ್ ಆದ ನಾವು ಕುಂದಾಪುರದ ಹತ್ರ. ಅವ್ರ ಕಾರ್ಯಕ್ರಮ ನೋಡಿ ಅವರು ಈ ನಮಗೇನಿಸ್ತು ಅಂದ್ರೆ, ಭೂಮಿಲಿ ಸತ್ವಾಂಶ ಕಡಿಮೆ ಆಗಿದೆ, ಆಮೇಲೆ ಇದರಿಂದ ಕೆಲವು ಬೇರು ಬೆಳವಣಿಗೆ ಇವೆಲ್ಲ ಎಲ್ಲವಕ್ಕೂ ಅನುಕೂಲ ಆಗುತ್ತೆ ಅಂತೇಳಿ ಹೇಳಿದರು. ಆಮೇಲೆ ನಮ್ಮಲ್ಲಿ ಅವಾಗ ಫೈನಾನ್ಷಿಯಲ್ ನಾವು ಕಷ್ಟದಲ್ಲಿದ್ದು, ನಮಗೆ ಏನಾರು ಮಾಡ್ಬೇಕಂತ ಅನಿಸ್ತಿತ್ತು, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಗೊಬ್ಬರ ಕೊಂಡು ತರೋ ಪರಿಸ್ಥಿತಿ ಇರಲಿಲ್ಲ. ಈಗ ನಮಗೆ ಅವರ ಸುಭಾಷ್ ಪಾಳೇಕರ್ ಕೃಷಿ ಕಾರ್ಯಕ್ರಮದಲ್ಲಿ ಸರಳವಾಗಿ ಕಂಡಿದ್ದು, ಗೋಮೂತ್ರ ಗೋಮಯ ನಮ್ಮಲ್ಲಿತ್ತು, ದ್ವಿದಳ ಧಾನ್ಯದ ಹಿಟ್ಟು ಬೆಲ್ಲ ಎರಡು ತೊಂದರೆ ಸಾಕಿತ್ತು. ಅದನ್ನು ತಂದುಬಿಟ್ಟು ನಮ್ಮಲ್ಲಿ ಪಂಪು ಮೂಲಕನೇ ಸ್ಪ್ರಿಂಕ್ಲರ್ ಮಾಡ್ತಿದ್ದು. ಮೊದಲು ಪ್ರಾರಂಭದಲ್ಲಿ ನಾವು ಅದನ್ನು ಕೈಯಲ್ಲೇ ಹುಯ್ದು ಜೀವಾಮೃತವನ್ನು ಫೀಡ್ ಮಾಡ್ತಿದ್ದು. ಆಮೇಲೆ ಈಗ ಪಂಪ್ ಮೂಲಕ ಇರಿಗೇಷನ್ ಜೊತೆಗೆ ಅದನ್ನು ಕನೆಕ್ಟ್ ಮಾಡಿ ಅದನ್ನು ಪ್ರತಿ ದಿನನೂ ಒಂದೊಂದು ಬ್ಯಾರಲ್ ಮಾಡ್ತೀವಿ. ಅದನ್ನು ಪ್ರತಿ ಒಂದು ಬ್ಯಾರಲು ಒಂದು 6-7 ಬ್ಯಾರಲನ್ನು ಕಲೆಕ್ಟ್ ಮಾಡ್ಕೊಂಡಿದ್ವಿ. ಪ್ರತಿದಿನ ಒಂದು ಬ್ಯಾರಲ್ ಮಾಡೋದು, 5-6 ದಿವಸದ ನಂತರ ಆ ಬ್ಯಾರಲನ್ನು ಖಾಲಿ ಮಾಡೋದು. ಈಗ ಒಂದು ಸರ್ಕಲ್ ಆ ಥರ ಮಾಡಿಬಿಟ್ಟು ಅದನ್ನು ಫೀಡ್ ಮಾಡ್ತೀವಿ. ನಮಗೆ ಈಗ ನಮ್ಮ ಪಂಪಿಂದ 1 ಕಿಲೋಮೀಟರ್ ಮುಂದೆ ತೋಟ ಇದ್ರು, ಅಲ್ಲಿ ನೀರಾವರಿ ಕೊಟ್ಟಾಗ ಆಟೋಮೆಟಿಕಲ್ ಜೀವಾಮೃತನ ಅಲ್ಲಿಗೆ ಫೀಡ್ ಆಗ್ತಿರುತ್ತೆ. ಎಲ್ಲ ಸಸ್ಯಗಳಿಗೂ ನಾವೇನು ಹೋಗೋದು ಬೇಡ ಅದ್ರ ಬುಡಕ್ಕೆ. ಅದಾಗೆ ಗೊಬ್ಬರ ಈಗ ಬೇರೆ ಬೆಳವಣಿಗೆನೂ ಇದೆ, ನಮಗದನ್ನ ನೋಡಿ ಒಂದು ಟ್ರಯಲ್ಲಾಗಿ ಒಂದು 200-300 ಸಸಿ ಹಾಕೋದು, ಆ ಸಸಿಗಳು ಚೆನ್ನಾಗಿ ಬರ್ತಿದೆ. ಈಗ ಈಗ ಒಂದು ಆಶಾದಾಯಕವಾಗಿದೆ. ಮತ್ತೊಂದು 2.5 ಎಕರೆ ತೋಟ ಈ ಕಾಫಿ ಜೊತೆಗೆ ಹಾಕೋದು, 2.5-3 ಎಕರೆ ತೋಟ ಹಾಕೋದು. ಈಗ ಅದರಲ್ಲಿ ಚೆನ್ನಾಗಿ ಫಸಲು ಬರ್ತಿದೆ, ಅದರಲ್ಲಿ ರೋಗ ಬಾಧೆ ಎಷ್ಟೊತ್ತು ಕಂಡು ಬಂದಿಲ್ಲ. ಅದು ನಮಗೆ ಈಗ ಸದ್ಯಕ್ಕೆ ಏನಾರು ಈ ವಿಜ್ಞಾನ ತಂತ್ರಜ್ಞಾನ ನಂಬೋಕ್ಕಿಂತ ನಮ್ಮ ಸ್ಥಳಕ್ಕೆ ಏನು ಬೇಕು, ನಾವೇನು ಮಾಡಬೇಕು, ನಮ್ಮ ಮಣ್ಣಿಗೆ ಏನು ಬೇಕು ಅನ್ನೋ ನಾವೇ ವಿಜ್ಞಾನ ಆದರೆ ಮಾತ್ರ ಮಾಡೋಕ್ಕೆ ಸಾಧ್ಯ ಅನ್ನೋದು ನನ್ನ ಅನುಭವ. ಈಗ ಸದ್ಯಕ್ಕೆ ನಾವು ಅದನ್ನು ನಡೆಸ್ತಿದ್ದೀವಿ. ಹಾಗಾಗಿ ನಿಮಗೆ ಜೀವಾಮೃತ ನಿಮ್ಮ ತೋಟಕ್ಕೆ ಮರುಜೀವವನ್ನು ಕೊಡ್ತು, ಮರುಜೀವ ಕೊಟ್ಟಿದೆ ಈಗ. ಇಷ್ಟು ಈಗ ಇದ್ರ ಜೊತೆಗೆ ನೀವು ರಾಸಾಯನಿಕ ಗೊಬ್ಬರಗಳನ್ನು ಏನು ಬಳಸ್ತಾನೆ ಇಲ್ವಾ? ಇಲ್ಲ, ರಾಸಾಯನಿಕ ಗೊಬ್ಬರ ಕೊಡ್ತೀವಿ. ಈಗ ನಾವೇನಂದ್ರೆ ಈಗ ನಮ್ಮಲ್ಲಿ ಕಾಫಿ ಅಡಿಕೆ ಮೆಣಸು ಎಲ್ಲವೂ ಜೊತೆ ಜೊತೆಯಾಗಿ ಉಂಟು, ಎಲ್ಲವೂ ಇದೆ, ಮಿಶ್ರ ಬೆಳೆ. ಈ ಕಾಫಿಲಿ ಏನಾಗುತ್ತೆ ಅಂದ್ರೆ ವೆಜಿಟೇಟಿವ್ ಗ್ರೋತ್ ತುಂಬಾ ಆಗಿಬಿಡುತ್ತೆ. ನಾವು ಈ ಸಗಣಿ ಗೊಬ್ಬರ ಈ ತರ ಕೊಟ್ಟ ಅವಾಗ ಈ ಪೊಟ್ಯಾಸಿಯಂ ಅಂಶ ಸ್ವಲ್ಪ ಬೇಕೇ ಬೇಕು. ಅವಾಗ ಪೂರ್ವಕವಾಗಿ ಸ್ವಲ್ಪ ಭಾರಿ ಪ್ರಮಾಣ ಅಲ್ಲ, ಪೂರ್ವಕವಾಗಿ ಸ್ವಲ್ಪ ಕೊಡ್ತೀವಿ. ಆಮೇಲೆ ಕಾಂಪೋಸ್ಟ್ ತಯಾರು ಮಾಡ್ತೀವಿ, ಕಾಂಪೋಸ್ಟ್ ಈ ಕಾಳು ಮೆಣಸುಗಳಿಗೆ ಕೊಡ್ತೀವಿ, ಆಮೇಲೆ ಒಳ್ಳೆ ಅಡಿಕೆ ಸಸಿಗಳು ನೋಡಿ ಅವಕ್ಕೂ ಕೊಡ್ತೀವಿ. ಆದ್ರೆ ಮೇಜರ್ ನಾವು ಈಗ ಜನವರಿಗೆ ನಾವು ಇರಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಜನವರಿ ಟು ಮೇ 5 ತಿಂಗಳು ನಾವು ಜೀವಾಮೃತ ಕಂಟಿನ್ಯೂಸ್ ಆಗಿ ಫೀಡ್ ಮಾಡ್ತೀವಿ. ಈ ಕಾಂಪೋಸ್ಟ್ ಅನ್ನ ಹಸರಳೆ ಗೊಬ್ಬರದ ಮೂಲಕವಾಗಿ ಮಾಡ್ತೀರಾ ಅಥವಾ ಜೀವಾಣು ಗೊಬ್ಬರಗಳನ್ನೆಲ್ಲ ಬಳಸ್ತಾ ಇದ್ದೀರಾ? ಕಾಂಪೋಸ್ಟ್ ಸಗಣಿ ಗೊಬ್ಬರದ ಜೊತೆ ಮಾಡ್ತೀವಿ. ಹಸಿರೆಲೆ ಗೊಬ್ಬರನ ಬಳಸ್ತೀರಾ? ಹೇಗೆ ಹಸಿರೆ ಈಗ ದರಗು ಮತ್ತೆ ಸೊಪ್ಪು ಹಾಕ್ಬಿಟ್ಟು ಅದಕ್ಕೆ ಸಗಣಿ ಹಾಕಿ ಆತರ ಮಾಡ್ತಾರಲ್ಲ? ಇಲ್ಲ ಇಲ್ಲ, ಏನಂದ್ರೆ ಈಗ ನಮ್ಗೆ ಲೇಬರ್ ಪ್ರಾಬ್ಲಮ್ ಉಂಟು, ಈಗ ಇರೋ ಲೇಬರ್ ಅಲ್ಲೇ ಮೇಂಟೈನ್ ಮಾಡಬೇಕು. ಈಗೇನ್ ಮಾಡ್ತೀವಿ ನಾವೀಗ, ನಮ್ಗೀಗ ಕೊಪ್ಪ ಹತ್ತಿರ ಇರೋದ್ರಿಂದ ಇಲ್ಲಿ ಕಾಫಿ ಹಲ್ಲಿಂಗ್ ಮಿಷನ್ ಅವರು ಇವರೆಲ್ಲ ನಮ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಸಿಪ್ಪೆ ಇದೆ ಅದನ್ನ ತಗೊಂಡೋಗಿ ಅಂತೇಳಿ. ಅವರಿಗೆ ನಾವು ಅದನ್ನ ಖಾಲಿ ಮಾಡಲೇಬೇಕದು. ನಾವು ಅದನ್ನ ತಂದಾಗ ನಮಗೂ ಆಗುತ್ತೆ, ಆಮೇಲೆ ನಮ್ಗೆ ಆ ಲೇಬರ್ ಖರ್ಚಿನೊಳಗೆ ನಮ್ ಕಾಂಪೋಸ್ಟ್ ತಯಾರಾಗಿ ಹೋಗುತ್ತೆ. ಕಾಫಿ ಸಿಪ್ಪೆ ಕಾಂಪೋಸ್ಟ್, ಕಾಫಿ ಸಿಪ್ಪೆ ಕಾಂಪೋಸ್ಟ್ ಮತ್ತೆ ನಮ್ಮ ಅಡಿಕೆ ಸಿಪ್ಪೆ ಅದನ್ನು ಕಲೆಕ್ಟ್ ಮಾಡಿಟ್ಟಿರ್ತೀವಿ. ಎಲ್ಲದನ್ನು ಏಪ್ರಿಲ್ ಮಾರ್ಚ್ ತಿಂಗಳಲ್ಲಿ ಒಂದ್ಸರ್ತಿ ನಮ್ಮ ಕೆಲಸಗಳೆಲ್ಲ ಮುಗಿದ ಕೂಡಲೇ ಕಾಂಪೋಸ್ಟ್ ತಯಾರಿ ಶುರು ಮಾಡ್ತೀವಿ. ಹೇಗ್ ಮಾಡ್ತೀರಿ? ಲೇಯರ್ ಬೈ ಲೇಯರ್. ಈಗ ಒಂದ್ ಲೇಯರ್ ಕಾಫಿ ಸಿಪ್ಪೆ ಮತ್ತೆ ಅಡಿಕೆ ಸಿಪ್ಪೆ ಹಾಕ್ತೀವಿ. ಈಗ ನಾನು ಜೂನ್ ಅಲ್ಲಿ ನಮ್ ಗೊಬ್ಬರ ನಿಲ್ಲಿಸ್ತೀವಿ, ಜೀವಾಮೃತ ನಿಲ್ಲಿಸ್ತೀವಿ ಅಂದಿದ್ದೆ. ಜೂನ್ ನಿಂದ ನಮ್ಗೆ ಜನವರಿವರೆಗೆ ಒಂದಷ್ಟು ಗೊಬ್ಬರ ತಯಾರಾಗಿರುತ್ತೆ, ಸಗಣಿ ಗೊಬ್ಬರ. ಗೋಬರ್ ಗ್ಯಾಸ್ ಬಿಟ್ಟಿರ್ತೀವಿ, ಆ ಗೊಬ್ಬರ್ ಗ್ಯಾಸಿಗೆ ಸ್ಲರಿ ಎಲ್ಲೋ ಕಲೆಕ್ಟ್ ಆಗಿರುತ್ತಲ್ಲ, ಅದನ್ನೆಲ್ಲ ಲೇಯರ್ ಬೈ ಲೇಯರ್ ಹಾಕ್ತೀವಿ. ಈ ಮಧ್ಯೆ ಇನ್ನೂ ಒಂದು ಹೇಳಬೇಕು ನಿಮಗೆ, ಕಾಫಿ ಸಿಪ್ಪೆ ಏನಂದ್ರೆ 50% ಕಾಫಿ ಸಿಪ್ಪೆ 50% ಸಗಣಿ ಎರಡನ್ನು ಗೋಬರ್ ಗ್ಯಾಸ್ ಮಿಕ್ಸ್ ಮಾಡಿ ನಾವು ಒಳಗಡೆ ಬಿಟ್ಟಾಗ ನಮ್ಮ ಮನೆಗೆ ಹೆಚ್ಚಾಗುವಷ್ಟು ಗ್ಯಾಸ್ ನಮ್ಮಲ್ಲೇ ತಯಾರಾಗುತ್ತೆ. ಓಹೋ, ಬರೀ ಸಗಣಿ ಗೊಬ್ಬರ ಹಾಕೋದಕ್ಕಿಂತನೂ ಕಾಫಿ ಸಿಪ್ಪೆ ಹಾಕಿದ್ರೆ ಗ್ಯಾಸ್ ಜಾಸ್ತಿ ಬರುತ್ತೆ? ಗ್ಯಾಸ್ ನಮ್ಮ ಮನೆಗೆ ಹೆಚ್ಚಾಗುತ್ತೆ, ಅಷ್ಟು ಗ್ಯಾಸ್ ಬರುತ್ತೆ. ಅವಾಗ ನಮ್ಗೇನಂದ್ರೆ ಈ LPG ಅವಲಂಬನೆ ಕಡಿಮೆ ಆಗುತ್ತೆ, ಆಮೇಲೆ ನಮಗೆ ಆ ಗೊಬ್ಬರನು ಉತ್ತಮವಾಗಿ ತಯಾರಾಗುತ್ತೆ. ಇದೆಲ್ಲ ನಾವು ಏನಾದ್ರು ಕಷ್ಟದಲ್ಲಿ ನಾವು ಸುಖ ಕಂಡ್ಕೊಂಡಿರೋದು. ಖಂಡಿತವಾಗಿ ಸುನಾರಾಯಣ ಅವರೇ, ಈಗ ನಾವು ಕೃಷಿನಲ್ಲಿ ಲಾಭ ಮಾಡ್ಕೊಳ್ಬೇಕು ಅಂದ್ರೆ ಈ ತರದ ಕೆಲವೊಂದು ಖರ್ಚುಗಳನ್ನ ಕಡಿಮೆ ಮಾಡಿಕೊಂಡು ನಮ್ಮ ಮಟ್ಟದಲ್ಲೇನೆ ಹೊಸ ಹೊಸ ತಂತ್ರಜ್ಞಾನಗಳು ಏನೇನ್ ಮಾಡ್ಕೊಳ್ಬಹುದು? ಈಗ ತಾವು ಹೇಳಿದ್ರಿ, ಕೃಷಿಕನೇ ವಿಜ್ಞಾನಿ ಆಗುವಂತಹ ಒಂದು ಸನ್ನಿವೇಶಗಳು ಈ ತರದನ್ನ ನಾವು ಕಂಡುಕೊಂಡಾಗ ಸ್ವಾಭಾವಿಕವಾಗಿ ಖರ್ಚು ಕಡಿಮೆ ಆಗುತ್ತೆ, ಆಮೇಲೆ ಸ್ವಲ್ಪ ಲಾಭನೂ ಜಾಸ್ತಿ ಆಗುತ್ತೆ ನಮಗೆ. ಸೊ ಈ ನಿಟ್ಟಿನಲ್ಲಿ ಮಿಶ್ರ ಬೆಳೆಯಾಗಿ ತಾವು ಅಡಿಕೆನಲ್ಲಿ ಕಾಫಿ ಬೆಳೀತಾ ಇದ್ದೀರಿ, ಜೊತೆಗೆ ಕಾಳುಮೆಣಸು ಬೆಳೀತಾ ಇದ್ದೀರಿ. ಕಾಳುಮೆಣಸು ಹೋದ ವರ್ಷ ಸಿಕ್ಕಾಪಟ್ಟೆ ರೋಗ ಬಂದು ಹಾಳಾಗ್ಬಿಡ್ತು ಕಣ್ರಿ. ಈಗ ನಮ್ಮ ತೋಟದಲ್ಲೂ ನಾನು ಮಳೆ ಬಂದಾಗ ಅಬ್ಸರ್ವ್ ಮಾಡ್ತಿದ್ದೆ, ನಮ್ಮ ತೋಟದಲ್ಲೂ ಫುಲ್ ಹೋಗಿ ಬಿಡುತ್ತೇನೆ, ಎಲೆನೂ ಉದುರ್ತು, ಎಲೆ ಉದುರಿ ಬರೀ ಬಳ್ಳಿ ಮಾತ್ರ ಉಳಿತು. ನಾವು ಏನು ಜೀವಾಮೃತ ಕೊಟ್ಟಿದ್ವಿ, ಆಮೇಲೆ ಏನಂದ್ರೆ ಲಾಸ್ಟ್ ಟೈಮ್ ಜೀವಾಮೃತದಲ್ಲೂ ಈ ಟ್ರೈಕೋಡರ್ಮ ಇವೆಲ್ಲ ಡೆವಲಪ್ ಆಗಿರುತ್ತೆ. ಆಟೋಮ್ಯಾಟಿಕ್ ಆಗಿ ಬೇರೆ ಎಲ್ಲರನ್ನೂ ನಾನು ಕೇಳಿದೆ, ನಿಮ್ಮಲ್ಲಿ ಏನಾಗಿದೆ, ನಿಮ್ಮಲ್ಲಿ ಏನಾಗಿದೆ ಅಂತ. ಆ ಪ್ರಮಾಣದಲ್ಲಿ ನಮ್ಮಲ್ಲಿ ಹಾನಿ ಆಗಿಲ್ಲ, ನಮ್ಮಲ್ಲಿ ಒಂದು 5% ಹಾನಿ ಆಗಿರ್ಬೋದು, ಬಳ್ಳಿಗಳೇನಾಗಿಲ್ಲ, ಕ್ರಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ನಮಗೆ ಬಳ್ಳಿ ಹಾನಿಯಾಗೋದು, ಬೇರ್ಕೊಳೆ ಈ ತರದೆಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಉಂಟು. ಕಡಿಮೆ ನಮಗೆ ಈ ಹೊರಗಡೆಯಿಂದ ಈ ವಿಷ ಅಥವಾ ಈ ಔಷಧಿಗಳ ತಂದು ಅದರ ಅವಲಂಬನೆ ನಮಗೆ ಇಲ್ಲವೇ ಇಲ್ಲ. ಬೋರ್ಡೋ ಮಿಶ್ರಣ ಬಿಟ್ರೆ ಬೇರೆ ಯಾವುದಕ್ಕೂ ನಾವು ವಿಷ ಆಗಲಿ ಔಷಧಿಗಳನ್ನಾಗಲಿ ಬಳಸುವಂತ ಕಳೆನಾಶಕಗಳನ್ನಂತೂ ಬಳಸೋದೇ ಇಲ್ಲ. ಕಳೆನಾಶಕ ನಾವು ಬಳಸೋದಿಲ್ಲ, ಯಾಕಂದ್ರೆ ಕಳೆನಾಶಕ ಬಳಸ್ತಂದ್ರೆ ನಮ್ಮ ಮೇಲ್ಮಣ್ಣು ಗಟ್ಟಿ ಆಗ್ಲೇ ಹೋಗುತ್ತೆ ನನ್ನ ಅನುಭವದ ಪ್ರಕಾರ. ಬೇರು ಸಾಯುತ್ತೆ, ಬೇರೆ ಸತ್ತು ಟೊಳ್ಳು ಬಿದ್ದ ಕೂಡಲೇ ಮೇಲ್ಗಡೆ ನಮ್ಮ ಮಣ್ಣು ಏನಿರುತ್ತೆ ಕೆನೆ ಮಣ್ಣು ಆ ಬೇಲಿನ ಟೊಳ್ಳೊಳು ಸೇರುತ್ತೆ. ಸುಮಾರು 1-1.5-2 ಕಂಪ್ಲೀಟ್ ಕಾಂಕ್ರೀಟ್ ಹಾಕದಂಗ ಆಗುತ್ತೆ. ನಾನು ನೋಡಿದೆ, ನಿಮ್ಮ ಅನುಭವ? ನನ್ನ ಅನುಭವ. ಬೇರೆ ನೀವು ಹಿಂದೆ ಸ್ಪ್ರೇ ಮಾಡ್ತಿದ್ರ? ಇಲ್ಲ, ಹಿಂದೆ ಮಾಡಿಲ್ಲ. ಆದ್ರೆ ಬೇರೆಯವ್ರ ಕಡೆ ಎಲ್ಲ ನೋಡ್ತೀವಲ್ಲ, ಮೇಲ್ಗಡೆ ಟಾಪ್ ಸಾಯಿಲ್ ಹಾರ್ಡ್ ಆಗಿರುತ್ತೆ. ಇಲ್ಲ, ಆತರ ಆಗಿದ್ದು ನನ್ಗಂತೂ ಕಾಣ್ಲಿಲ್ಲ. ಮತ್ತೆ ಕಳೆ ನಿರ್ವಹಣೆ ಹೇಗ್ ಮಾಡ್ತೀರಿ? ಇಲ್ಲ, ಏನಂದ್ರೆ ಈ ಕಾಫಿನೂ ಇದೆ, ಆಮೇಲೆ ಮೆಣಸು ಇದೆ. ಈ ಓಪನ್ ಜಾಗ ಎಷ್ಟು ಕಡಿಮೆ ಇರುತ್ತಾ ಅವಾಗ ಕಳೆ ಅಷ್ಟೇ ಕಡಿಮೆ ಇರುತ್ತೆ. ಕಳೆ ಏನಂದ್ರೆ ತೆಳು ಬಂದಿರುತ್ತೆ, ಲೇಬರ್ ಮೂಲಕನೇ ಹೊಡಿಸ್ತೀವಿ. ಆಮೇಲೆ ಮಲ್ಚಿಂಗ್ ಬೇಕೇ ಬೇಕು, ನಮ್ ಜೀವಾಮೃತ ಥಿಯರಿ ಪ್ರಕಾರ ಅದನ್ನೇ ಮಲ್ಚ್ ಮಾಡ್ತಾ ಹೋಗ್ತೀವಿ. ಖಂಡಿತವಾಗಿ ನೋಡಿ, ಈಗ ಕಾಳು ಮೆಣಸಿದೆ ಅದ್ರ ಎಲೆ ಉದುರುತ್ತೆ, ಅದು ಸಹ ಮಣ್ಣೊಳಗೆ ಸೇರ್ಕೊಳ್ಳುತ್ತೆ. ಕಾಫಿ ಇರೋದ್ರಿಂದ ಅದ್ರ ಎಲೆ ಉದುರುತ್ತೆ, ಮತ್ತಿನ್ನು ಅಡಿಕೆ ಸೋಗೆ ಹಾಳೆ ಇವುಗಳೆಲ್ಲ ಬಿದ್ದಿರೋದ್ರಿಂದ ನೀವು ಅವುಗಳನ್ನೆಲ್ಲ ತೋಟಕ್ಕೆ ಹಾಸ್ಬಿಡ್ತೀರಾ? ತೋಟಕ್ಕೆ ಹಾಸೋದು ತೋಟದಲ್ಲೇ ಇರುತ್ತೆ. ತೋಟದಿಂದ ಈ ಹೊರಗಡೆ ಇಂದ ನಾವೇನಂದ್ರೆ ಲೇಬರ್ ತುಂಬಾ ಖರ್ಚು ಕಡಿಮೆ ಆಗ್ಬೇಕು ನಮಗೆ. ಹಾಗಿಂದ ಅಲ್ಲಿದ ಅಲ್ಲಿಗೆ ಇದ್ ಮಾಡಿ ಜೀವಾಮೃತನು ಬಿಟ್ಟಾಗ ಇಡೀ ನಮ್ಮ ಮಣ್ಣಿನ ಎಲ್ಲ ತೋಟದ ಎಲ್ಲಾ ಏರಿಯನು ಫಲವತ್ತಾಗ್ತಾ ಬರ್ತಾ ಇದೆ. ಈ ರೀತಿಯಾಗಿ ಮಣ್ಣು ಹೆಚ್ಚು ಫಲವತ್ತಾಗಿರೋದ್ರಿಂದ ನೀರಿನ ಪ್ರಮಾಣ ಅಂದ್ರೆ ನೀರು ಬೇಡಿಕೆ ಇದೆಯಲ್ಲ ಅದು ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈಗ ಅಲ್ಪ ಸ್ವಲ್ಪ ನೀರು ಕೊಟ್ಟರು ಅದು ತನ್ನ ಜೀವನ ಹಿಡಿದಿಟ್ಕೊಳ್ಳುವಂಥದ್ದು, ಅದು ಹೆಚ್ಚು ದಿವಸ ಇಟ್ಕೊಳ್ಳುವಂತ ತಾಕತ್ ಇರುತ್ತೆ ಅಂತಾರೆ. ಅದು ನಿಮ್ಮ ಅನುಭವದಲ್ಲಿ ಏನಾದ್ರು ಬಂದಿದೆ ಅಂದ್ರೆ ಈಗ ನಾವು ಜನವರಿ ಆಗ್ಲಿ ಫೆಬ್ರವರಿ ಜನವರಿ ಸ್ಟಾರ್ಟ್ ಮಾಡಿರೋದಲ್ಲ ನೀರು, ನಮಗೆ ಮೇಲ್ನೋಟಕ್ಕೆ ನೋಡಿದಾಗ ಅಯ್ಯೋ ದೇವ್ರೆ ನೀರು ಕೊಡದೆ ಬಹಳ ದಿವಸ ಆಯ್ತು, ತೋಟ ಒಣಗಿ ಹೋಯ್ತು ಅಂತ ಅನ್ಸುತ್ತೆ. ಅವಾಗ ಏನ್ ಮಾಡ್ತೀವಿ, ಜನವರಿಲಿ ನೀರು ಪ್ರಾರಂಭ ಮಾಡೋಕ್ಕಿಂತ ಎಲ್ಲೋ ಒಂದ್ ಕಡೆ ಪೈಪ್ ಡ್ಯಾಮೇಜ್ ಏನೊಂದಾಗಿರುತ್ತೆ, ಅವಾಗ ಅರ್ಧ ಅಡಿ ಆಗಿದ್ರೆ ಸಾಕು ಅಲ್ಲಿಂದ ಕೆಳಗೆ ಪಸೆನೆ ಇರುತ್ತೆ. ನಾವು ಒಂಥರ ನಮಗೆ ಭ್ರಮೆ ಬಿಟ್ರೆ ಟಾಪ್ ಸಾಯಿಲ್ ಅಲ್ಲಿ ಅರ್ಧ ಅಡಿಯಿಂದ ಕೆಳಗೆ ಕ್ಲೀನ್ ಅಲ್ಲಿ ಎಲ್ಲಾ ಕಡೆನೂ ಪಸೆ ಇರುತ್ತೆ, ಬೇರ್ ಎಲ್ಲಾ ಕಡೆ ಮೂವ್ ಆಗಿರುತ್ತೆ. ಅದು ನಮಗೆ ಗಮನಿಸಿರುವಂತಹದ್ದು ಎಲ್ಲೇ ಹಾರೆ ಹಾಕ್ಲಿ ಒಂದೇ ಕಾಫಿ ಬೇರ್ ಒಂದೇ ಅಡಿಕೆ ಬೇರ್ಗಳು ಇವೆಲ್ಲ ಕಂಡು ಬರ್ತವೆ. ಆ ಮಣ್ಣು ಎಷ್ಟು ಸಡಿಲ ಆಗುತ್ತಾ ಬೇರ್ ಅಷ್ಟು ಚಂದ ಮಣ್ಣಿನೊಳಗೆ ಹೋಗುತ್ತೆ, ಅಷ್ಟು ನಮಗೆ ಅನುಕೂಲ ಆಗ್ತಾ ಬರುತ್ತೆ. ಈಗ ಮಣ್ಣು ಸಡಿಲ ಮಾಡ್ಲಿಕ್ಕೆ ಅಂತಾನೆ ಸಾಮಾನ್ಯವಾಗಿ ಮಲೆನಾಡು ಪ್ರದೇಶಗಳಲ್ಲಿ ಮತ್ತೆ ಬಯಲ್ಸೀಮೆಯಲ್ಲೂ ಸಹ ಬಯಲ್ಸೀಮೆಯಲ್ಲಿ ಟ್ರ್ಯಾಕ್ಟರ್ ಓಡಿಸ್ವಿ ಅದನ್ನು ಉಳುಮೆ ಮಾಡೋದೆಲ್ಲ ಮಾಡ್ತಾರೆ. ಈಗ ಮಲೆನಾಡಿನಲ್ಲಿ ಕೊಚ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ತೋಟವನ್ನು ಅಗಸ್ತಾರೆ, ನೀವು ಆ ಥರದ ಏನಾದ್ರು ಮಾಡ್ತೀರಾ? ನಾವು ಹಾರೆ ಅಥವಾ ಸಬ್ಬಲನ್ನ ತೋಟಕ್ಕೆ ತಗೊಂಡೋಗೋದು ಗಿಡ ನೆಡೋದಕ್ಕೆ ಮಾತ್ರ, ಮತ್ತೆ ಯಾವುದೇ ಕಾರಣಕ್ಕೂ ಹಾರೆ ಸಬ್ಬಲನ್ನ ಉಪಯೋಗವೇ ಇಲ್ಲ ನಮ್ಮಲ್ಲಿ. ಮಣ್ಣು ಲೂಸ್ ಮಾಡೋಕ್ಕಾಗ್ಲಿ ಇದು ಮಾಡೋಕ್ಕಾಗ್ಲಿ ಯಾವುದಕ್ಕೂ ಇಲ್ಲ. ಈಗ ಗೊಬ್ಬರ ಹಾಕ್ಬೇಕಾದ್ರೆ ಏನಾದ್ರು ಬುಡ ಬಿಡಿಸ್ತೀರಾ? ಇಲ್ಲ, ಬುಡ ಬಿಡಿಸೋದಿಲ್ಲ. ಮೇಲ್ಗಡೆ ಕಸ ತೆಗಿತೀವಿ, ಗೊಬ್ಬರ ಹಾಕ್ತೀವಿ, ಅದನ್ನೇ ಕಸಗಳನ್ನೆಲ್ಲ ಮಲ್ಚ್ ಮಾಡ್ತೀವಿ, ಮುಚ್ಚಿ ಬಿಡ್ತೀವಿ. ಈಗ ಆ ರೀತಿಯಾಗಿ ಬುಡ ಬಿಡಿಸ್ತೇನೆ, ಗಿಡದ ಬುಡಕ್ಕೆ ಮಣ್ಣು ಹಾಕಿದಾಗ ಬೇರು ಮೇಲ್ ಬರುತ್ತೆ ಅಂತೇಳಿ ಕೆಲವು ರೈತರು ಹೇಳ್ತಾರೆ, ಪಾತ್ರದೇನಾರ? ಇಲ್ಲ ಇಲ್ಲ, ಬೇರು ಮೇಲ್ ಬರೋದಿಲ್ಲ. ನಮ್ಮ ಮಣ್ಣೇ ಲೂಸ್ ಇದ್ದಾಗ ಬೇರ್ ಕೆಳಗೆ ಹೋಗುತ್ತೆ, ಬಿಟ್ರೆ ಬೇರಿಗೆ ಕೆಳಗಡೆ ಹೋಗೋದಕ್ಕೆ ಜಾಗ ಇಲ್ದಿದ್ರೆ ಅದು ಮೇಲ್ ಬರೋದು ಸಹಜ. ನಾವು ಅದಕ್ಕೆ ಕೆಳಗಡೆ ಮಣ್ಣು ಲೂಸ್ ಮಾಡಿ ಹೋಗುವಂತ ವಾತಾವರಣ ಕಲ್ಪಿಸಿಕೊಟ್ರೆ ಬೇರೆ ಆಟೋಮ್ಯಾಟಿಕ್ ಆಗಿ ಕೆಳಗೆ ಹೋಗ್ಲೇಬೇಕು. ಯಾಕಂದ್ರೆ 80 ಅಡಿ ಮರ ನಿಲ್ಬೇಕಂದ್ರೆ ಅದ್ರ ಬೇರನ್ನ ಅದ ಇಳಿಸುವಷ್ಟು ಅದಕ್ಕೆ ಜೀವ ಶಕ್ತಿ ಪರಮಾತ್ಮ ಕೊಟ್ಟಿದ್ದಾನೆ. ಬೇರೆ ನಿಲ್ ಕಳಿಸ್ಬೇಕು, ನೀನ್ ಹೇಗ್ ನಿಲ್ಬೇಕಂತ. ಅಷ್ಟೇ, ಪ್ರಕೃತಿಗಿಂತ ವಿರುದ್ಧ ನಾವು ಹೋಗಕ್ ಸಾಧ್ಯವೇ ಇಲ್ಲ, ಪ್ರಕೃತಿನೇ ಎಲ್ಲದೂ ಇದೆ. ಹಾಗಾಗಿ ನಿಮ್ಮ ಕೃಷಿ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿರೋದ್ರಿಂದ ಕೂಲಿ ಕಾರ್ಮಿಕರ ಸಮಸ್ಯೆ ಅಷ್ಟಾಗಿ ನಿಮಗೆ ಕಾಡ್ತಾ ಇಲ್ಲ. ಯಾಕೆಂದ್ರೆ ಇರುವಷ್ಟು ಈಗ ಏನು ಬರ್ತಾ ಇದಾರೆ ಅದರಲ್ಲೇ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಏನಂದ್ರೆ ನಮ್ಮ ಒಂದು ಕ್ಯಾಲ್ಕುಲೇಷನ್ ಹೇಗೆ ಅಂದ್ರೆ, ಆ ಮಾರ್ಚ್ ತಿಂಗಳ ನಂತರ ನಮ್ಗೆ ಸ್ವಲ್ಪ ಕೆಲಸ ಕಡಿಮೆ ಇರುತ್ತೆ. ಅಂದ್ರೆ ಕೃಷಿ ಕೆಲಸ ಯಾವಾಗ ಅಂದ್ರೆ ನಮ್ಮ ಈ ಕೊಯ್ಲು ಇವೆಲ್ಲ ಕಡಿಮೆ ಆದಾಗ ನಾವೇನ್ ಮಾಡ್ತೀವಿ, ಕಾಂಪೋಸ್ಟ್ ಈ ತರದ್ ಮಾಡ್ತೀವಿ. ಆಮೇಲೆ ನಮ್ಗೆ ಆಗಸ್ಟ್ ತಿಂಗಳ ನಂತರ ಕಡಿಮೆ ಆದಾಗ ನರ್ಸರಿಗಳನ್ನ ಮಾಡ್ಕೊಳ್ತೀವಿ. ಈಗ ಅವ್ರನ್ನ ನಾವು ಅವ್ರಿಗೆ ಏನ್ ಕೆಲಸ ಒದಗಿಸಬೇಕು, ಕೆಲಸ ಕೊಡ್ಬೇಕು ಅವ್ರು ನಮ್ಗೂ, ಆ ಕೆಲಸದಿಂದ ನಮಗೂ ಅನುಕೂಲ ಆಗ್ಬೇಕು. ನರ್ಸರಿ ಮಾಡಿದ್ರೆ ನಮ್ ತೋಟಕ್ಕೆ ಹಾಕಾಗುತ್ತೆ, ನರ್ಸರಿ ಅವಲಂಬನೆ ಇರೋದಿಲ್ಲ, ಕಾಂಪೋಸ್ಟ್ ಗೊಬ್ಬರ ನಾವೇ ಮಾಡ್ತು, ರೆಡಿ ಗೊಬ್ಬರಗಳನ್ನ ತಂದು ಹಾಕುವಂತ ಅವಶ್ಯಕತೆ ಇಲ್ಲ. ಈ ತರ ಎಲ್ಲ ನಾವು ಏನ ನಮ್ಮ ಜಾಗದಲ್ಲಿ ಏನ್ ಸಿಗುತ್ತೆ, ನಮ್ಮ ಲೇಬರ್ಸ್ ಹತ್ರ ಏನ್ ಮಾಡ್ಸಕ್ ಸಾಧ್ಯ, ಅಷ್ಟನ್ನು ನಾವು ಒಂದು ಕ್ಯಾಲ್ಕುಲೇಷನ್ ಹಾಕಿ ನಮಗೂ ಅನುಕೂಲ ಆಗ್ಬೇಕು. ಆಮೇಲೆ ಅವ್ರ ದಿನಕ್ಕೊಂದ್ ಕಡೆ ಅವ್ರಿಗೆ ಕೆಲಸ ಹುಡುಕ್ತಾ ಹೋಗುವಂತ ಸಮಸ್ಯೆ ಅವರಿಗೂ. ಮತ್ತೆ ಈಗ ಅಡಿಕೆ ಸುಲಿಯೋದು ಅಂದ್ರೆ ಅದು ಪ್ರೊಸೆಸಿಂಗ್, ಸುಲಿದು ಬೇಯಿಸಿ ಒಣಗಿಸಿ ಅವೆಲ್ಲ ನೀವೇ ಸ್ವಂತ ಮಾಡ್ತೀರಾ? ಹಾ, ಸ್ವಂತನೇ ಮಾಡ್ತೀವಿ. ಮಿಷನ್ ಇಟ್ಕೊಂಡಿದ್ರ? ಮಿಷನ್ ಇದೆ, ಅದೆಲ್ಲ ನಮ್ಮ ಲೇಬರ್ಸ್ ಅಥವಾ ನಾವು ಮನೆ ಮಂದಿ ಎಲ್ಲ ಸೇರಿ ಮಾಡುವಂತದ್ದು. ಹಾಗಾಗಿ ಈಗ ಅಡಿಕೆ ಪ್ರೊಸೆಸಿಂಗ್ ಅದರ ನಿರ್ವಹಣೆ ಏನು ಅಷ್ಟು ಕಷ್ಟ ಇಲ್ಲ? ಇಲ್ಲ, ಏನು ಕಷ್ಟ ಇಲ್ಲ, ಏನು ಕಷ್ಟ ಇಲ್ಲ. ಮರದಿಂದ ಒಂದ್ ಕೆಳಗ್ ಬಂತಂದ್ರೆ ಮತ್ತೆ ಮುಂದಿಂದೆಲ್ಲ ಬಾಳೆಹಣ್ಣು ತಿಂದಂಗೆ ಅಷ್ಟು ಸುಲಭನೇ ಆಗ್ತದೆ ಸಮಸ್ಯೆ. ಈಗ ಇದ್ರ ಜೊತೆಗೆ ಬೇರೆ ಏನಾದ್ರು ವಿಶೇಷದ ಹಣ್ಣಿನ ಗಿಡಗಳು ಏನಾರು ಹಾಕೊಂಡಿದ್ದೀರಾ ನಿಮ್ ತೋಟದಲ್ಲಿ? ಹಣ್ಣಂದ್ರೆ ಪುನ್ನಾರ್ಪುಳಿ ಗಿಡಗಳು ಇದಾಗ್ಬಿಟ್ರೆ, ಈ ಬಾಳೆ ಅಷ್ಟು ಬಿಟ್ರು ಬಾಳ ಹಣ್ಣಿನ ಗಿಡ ಈ ತರ ಏನ್ ಹಾಕಿಲ್ಲ. ಒಂದಷ್ಟು ಕಿತ್ತಲೆ ಗಿಡಗಳಿದಾವೆ. ಆಮೇಲೆ ಅವು ನಮ್ಗೆ ಲಾಭದಾಯಕ ಅಲ್ಲ ಅಂತ ಅನ್ಸಿದ್ರೆ ನಾವು ಅದ್ಯಾವ್ದನ್ನು ಮಾಡಕ್ ಹೋಗ್ತಾ ಇಲ್ಲ. ಈ ಪುನರ್ಪುಳಿ ಏನಾರು ಫಸಲು ಬರ್ತಾ ಇದೆಯಾ? ಹಾ, ಬರ್ತಾ ಇದೆ, ಪುನರ್ಪುಳಿ ಫಸಲು ಬರ್ತಿದೆ. ಏನ್ ಮಾಡ್ತೀರಿ ಅದನ್ನ? ಕಾಯಿ ಹಣ್ಣು ಹಣ್ಣನ್ನ ಅದು ಒಣಗಿಸಿ ಅದು ಸಿಪ್ಪೆ ಹೊಡೆದು ಒಣಗಿಸಿ ಇಡ್ತೀವಿ. ಯಾರ ನಮ್ ವಿಶ್ವಾಸಗಳು ಕೇಳಿದವ್ರಿಗೆ ಕೊಡ್ತೀವಿ ಬಿಟ್ರಿ, ಮಾರಾಟಕ್ಕೆ ಅಂತೇಳಿ ಹೋಗಿಲ್ಲ. ಮಾರಾಟ ಮಾಡ್ತಾ ಇಲ್ಲ? ಇಲ್ಲ. ಹಾಗಾಗಿ ನೀವು ಯಾವಾಗ ಕೃಷಿಗೆ ತೊಡಕೊಂಡ್ರಿ ಅವಾಗ ಸ್ವಲ್ಪ ನಿಮ್ಮ ಕೃಷಿ ಮಾಡುವಂತ ವಿಧಾನದಲ್ಲಿ ಬದಲಾವಣೆ ಮಾಡ್ಕೊಂಡಿರೋದ್ರಿಂದ ಈಗ ಆರೋಗ್ಯಕರವಾದ ಒಂದು ತೋಟ ಇದೆ. ಈಗ ನಿಮ್ಮ ಈ ಕೃಷಿ ಬದಲಾವಣೆಯನ್ನ ಬೇರೆ ಯಾರಾದರೂ ಬಂದು ನೋಡ್ಕೊಂಡು ಹೋಗಿದಾರ? ಹೇಗೆ ಮಾಡಿದ್ಯಪ್ಪ ಇದು, ಹೇಗೆ ಮರಗಳನ್ನೆಲ್ಲ ಉಳಿಸ್ಕೊಂಡೆ ಅಂತ? ಅಂದ್ರೆ ಬರ್ತಿದ್ದಾರೆ, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಆಮೇಲೆ ನಾವು ಅವ್ರದ್ದು ಕೇಳ್ತೀವಿ ಮಾಡಿದ್ರಂತ. ಈ ಜೀವಾಮೃತ ಏನಂದ್ರೆ ಒಂದ್ ದೊಡ್ಡ ಸಮಸ್ಯೆ, ಅದರದ್ದು ವಿಪರೀತ ವಾಸನೆ. ಆ ಕಾರಣಕ್ಕೆ ಏನ್ ಮಾಡ್ತಾರೆ, ಮೈ ಆಯ್ತು, ಬಟ್ಟೆ ಆಯ್ತು, ವಾಸನೆ ಬಂತು, ಪೇಟೆಗೆ ಹೋಗ್ತಾ ವಾಸನೆ ಬರುತ್ತೆ ಅಂದ್ರೆ ಅದನ್ನ ಕೈ ಬಿಟ್ಟು ಬಿಡ್ತಾರೆ. ಅದಕ್ಕೆ ಸರಳ ವಿಧಾನ ಉಂಟು, ನಮ್ಮ ಹತ್ರ ಹಳೆ ರೈನ್ ಕೋಟ್ ಇರ್ತವೆ, ಅದು ಮೈ ಮೇಲೆ ಹಾಕೊಳ್ಳೋದು, ಪೇಟೆಲಿ ಹ್ಯಾಂಡ್ ಗ್ಲೌಸ್ ಸಿಗುತ್ತೆ, ಅದನ್ನ ಕೈ ಹಾಕೊಳ್ಳೋದು, ಅದನ್ನ ಮುಟ್ಟಂದ್ರೆ ಅದಕ್ಕೆ ಏನು ಮೈಯು ವಾಸನೆ ಆಗೋದಿಲ್ಲ, ಏನಾಗೋದಿಲ್ಲ. ನಮ್ಮ ಹತ್ರ ಏನು, ನಮ್ಮ ಹತ್ರ ಇರುವಂತ ಫೆಸಿಲಿಟಿ ಬಳಸ್ಕೊಂಡು ನಾವು ಮಾಡ್ತಾ ಹೋಗಕ್ಕೆ ಬಿಟ್ರೆ ಅದು ವಾಸನೆ ಇದು ಪರಿಮಳ ಅಂತ ಹುಡುಕ್ತಾ ಹೋದ್ರೆ ಕೃಷಿ ಸಾಧ್ಯನೇ ಇಲ್ಲ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಸೋನಾಣ ಅವರೇ. ಇನ್ನೊಂದು ಕೊನೆ ಮಾತು ಏನಂದ್ರೆ, ಈಗ ನಮ್ಮ ಯುವ ಜನಾಂಗ ಅವ್ರೇನ್ ಮಾಡ್ತಿದ್ದಾರೆ, ಉದ್ಯೋಗಕ್ಕಾಗಿ ಹೊರಗಡೆ ಹೋಗ್ತಿದ್ದಾರೆ, 8 ಗಂಟೆ ಕೆಲಸ ಅಲ್ಲಿ ಮಾಡಕ್ ತಯಾರಿರುತ್ತಾರೆ, ಆ ಕೆಲಸ ಸ್ಥಳಕ್ಕೆ ಹೋಗಿ 2 ಗಂಟೆ ಪ್ರತಿದಿನ ಪ್ರಯಾಣ ಮಾಡ್ಕೋ ರೆಡಿ. 10 ಗಂಟೆ ಅವರು ಮನೆಯಿಂದ ಹೊರಗಡೆ 10 ಗಂಟೆ ಇರ್ತಾರೆ, ಅದೇ 10 ಗಂಟೆಯನ್ನ ಅವರ ಮನೆಯಲ್ಲಿ ಇರ್ತಕ್ಕಂತ ಜಮೀನಲ್ಲಿ ಇದು ಮಾಡಿದ್ರೆ ಅವರು ಬಹಳ ಬಂಗಾರ ಆಗುತ್ತೆ, ಅವರ ಆಯಸ್ಸು ಆರೋಗ್ಯ ಎಲ್ಲವೂ ಬಂಗಾರ ಆಗಿ ನೆಮ್ಮದಿಯಾಗಿರಬಹುದು. ಅಪ್ಪ ಅಮ್ಮ ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಎಲ್ಲವೂ ಇರುತ್ತೆ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಸುನಾಣ ಅವರೇ, ತಮ್ಮ ಕೃಷಿ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಜೋಗೀಸರದ ನಿವೃತ್ತ ಶಿಕ್ಷಕರಾದ ಕೆಆರ್ ಕೃಷ್ಣಮೂರ್ತಿ ಹಾಗೂ ಜೆಕೆ ಸೂರ್ಯನಾರಾಯಣ ಅವರೊಂದಿಗೆ ಅವರ ಕೃಷಿ ಅನುಭವ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಇದುವರೆಗೆ ಸಂದರ್ಶಿಸಿದವರು ಎಚ್ಎನ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಮತ್ತೆ ನಾಳಿನ ಉಪಯುಕ್ತ ಮಾಹಿತಿಯೊಂದಿಗೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೂ ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ, ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ. ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ರಪ್ಪ ನೀವೆಲ್ಲ ಎಬಿಆರ್ಕೆ ಕಾರ್ಡ್ ಮಾಡಿಸಿದೀರಾ? ಅದೆಲ್ಲ ನಮ್ಗೆ ಆಗಲ್ಲ ಮೇಡಮ್, ಆಧಾರ್ ಕಾರ್ಡ್ ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಕೊಡಕ್ಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠರೋಗಿಗಳು ಬೆರಳಚ್ಚು ಕೊಡಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿಆರ್ಕೆ ಕಾರ್ಡ್ ಮಾಡಿಸಬಹುದು.